ಆಕಾಶವಾಣಿ ಬೆಂಗಳೂರು ನಿಲಯದ ಈ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಸಮಯ 5:30:10. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಾಗರತ್ನ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಈ ಒಂದು ಕೃಷಿರಂಗ ಕಾರ್ಯಕ್ರಮದಲ್ಲಿ ತೆಂಗಿನ ಬೇಸಾಯ ಕುರಿತು ತೋಟಗಾರಿಕೆ ತಜ್ಞರಾದ ಡಾಕ್ಟರ್ ಕೆ ಉಮೇಶ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಸಂದರ್ಶಕರು ಪಿಎಂ ಜಗದೀಶ್. ಕಾರ್ಯಕ್ರಮದ ಮೊದಲಿಗೆ ಕೆಲವು ಜಾಹೀರಾತುಗಳು. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. COVID-19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. COVID-19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. COVID-19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. August 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-4258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಬೆಳೆ ಉತ್ಪಾದನೆಯಲ್ಲಿ ನೆರವಾಗುವ ನೋ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಪ್ರತಿ ಶುಕ್ರವಾರ ಸಂಜೆ ಕೃಷಿರಂಗದಲ್ಲಿ ಬಿತ್ತರವಾಗಲಿದೆ. ಪ್ರಾಯೋಜಕರು ನೋ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ, ಬೆಂಗಳೂರು. ನಮಸ್ಕಾರ ಡಾಕ್ಟರ್ ಉಮೇಶ್ ಅವರೇ. ನಮಸ್ಕಾರ. ತೆಂಗು ನಮ್ಮ ಮುಖ್ಯವಾದ ಒಂದು ದೊಡ್ಡ ಬೆಳೆ. ಈ ಬೆಳೆಯನ್ನು ನಾವು ಸಾಕಷ್ಟು ಪ್ರದೇಶದಲ್ಲಿ ಕಾಣ್ತೇವೆ. ಮತ್ತು ಇದನ್ನು ಕಲ್ಪವೃಕ್ಷ ಅಂತ ಕೂಡ ಕರೀತಾರೆ, ಯಾಕೆಂದರೆ ಇದರ ಎಲ್ಲ ಭಾಗಗಳು ಕೂಡ ಉಪಯೋಗಕ್ಕೆ ಬರ್ತವೆ. ನಮ್ಮ ರೈತ ಬಾಂಧವರು ಇದನ್ನು ಸಾಕಷ್ಟು ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಈ ತೆಂಗನ್ನು ನಾವು ಚೆನ್ನಾಗಿ ನಿರ್ವಹಣೆ ಮಾಡಿದರೆ ಒಳ್ಳೆಯ ಇಳುವರಿಯನ್ನು ಕೂಡ ಪಡಿಬೋದು. ಮುಖ್ಯವಾಗಿ ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಈ ತೆಂಗಿನ ಒಂದು ಸುಧಾರಿತ ಬೇಸಾಯ ಕ್ರಮಗಳು ಮತ್ತು ನಿರ್ವಹಣಾ ಕ್ರಮಗಳ ಬಗ್ಗೆ ಒಂದು ಮಾಹಿತಿಯನ್ನು ಮಾಡಿಕೊಡ್ಬೇಕು. ಮೊದಲಿಗೆ ಈ ತೆಂಗಿನ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರ? ಈಗಾಗಲೇ ತಾವು ಹೇಳಿದಾಗೆ ತೆಂಗು ಒಂದು ಪ್ರಮುಖವಾದ ತೋಟದ ಬೆಳೆ ಅಥವಾ ಪ್ಲಾಂಟೇಷನ್ ಬೆಳೆ ಅಂತ ಹೇಳ್ತೀವಿ. ವರ್ಷವಿಡೀ ಇಳುವರಿ ಕೊಡ್ತಕ್ಕಂಥ ಬಹು ಉಪಯೋಗಿ ಬೆಳೆ. ಇದರ ಸಸ್ಯಶಾಸ್ತ್ರ ಪಾರಿಭಾಷಿಕ ನಾಮಧೇಯ ಕೋಕಾಸ್ ನ್ಯೂಸಿಫೆರಾ. ಪಾಮೆ ಅಥವಾ ಅರಿಕೇಸಿ ಕುಟುಂಬಕ್ಕೆ ಸೇರಿರತಕ್ಕಂಥ ಒಂದು ಸಸ್ಯ ಇದು. ಈ ಸಸ್ಯದಿಂದ ಮಾನವನಿಗೆ ಆಗ್ತಕ್ಕಂಥ ಉಪಯೋಗಗಳು ಅಪಾರ. ಈ ಮರದ ಭಾಗಗಳಾದ ತೆಂಗಿನ ಕಾಯಿ ಇರ್ಬೋದು, ಎಲೆ ಇರ್ಬೋದು, ಗರಿ, ನಾರು, ಕಾಂಡ, ಪ್ರತಿಯೊಂದು ಭಾಗವು ಒಂದಲ್ಲ ಒಂದು ರೀತಿ ಮನುಷ್ಯನಿಗೆ ಭಾಳ ಉಪಯುಕ್ತವಾಗಿರೋದ್ರಿಂದ ಇದನ್ನು ಕಲ್ಪವೃಕ್ಷ ಅಂತ ಹೇಳ್ತಾರೆ. ಇದನ್ನು ನಾವು ಆಹಾರವಾಗಿಲ್ಲದೆ ಕೆಲವು ಕೈಗಾರಿಕಾ ಕಚ್ಚಾ ವಸ್ತುಗಳಾಗಿ ಸಹ ಬಳಸ್ತಾ ಇದ್ದೀವಿ. ಈ ತೆಂಗು ಬೆಳೆಯನ್ನು ಪ್ರಪಂಚದಲ್ಲಿ ಸುಮಾರು 43 ಉಷ್ಣವಲಯದ ರಾಷ್ಟ್ರಗಳಲ್ಲಿ ಬೆಳೀತಾರೆ. ಇವತ್ತಿನ ದಿನ ಈ ಬೆಳೆಯ ವಾಣಿಜ್ಯ ಉತ್ಪಾದನೆ ಜಗತ್ತಿನ 18 ದೇಶಗಳಲ್ಲಿ ಇದನ್ನು 1,19,60,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದೆ. ಇದು 2016-17 ಮಾಹಿತಿ ಪ್ರಕಾರ. ಅದರಲ್ಲೂ ಮುಖ್ಯವಾಗಿ ಫಿಲಿಪೈನ್ಸ್, ಇಂಡೋನೇಷ್ಯಾ ಮತ್ತು ಭಾರತ ದೇಶಗಳಲ್ಲಿ ಹೆಚ್ಚು ಉತ್ಪಾದನೆಯಾಗುತ್ತಿದ್ದು, ಭಾರತದಲ್ಲಿ ಹೇಳೋದಾದರೆ ಕೇರಳ, ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ಗೋವಾ, ಮಹಾರಾಷ್ಟ್ರ ಮತ್ತು ನಮ್ಮ ಈಶಾನ್ಯ ರಾಜ್ಯಗಳಾದ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ, ಇತರೆ ಕರಾವಳಿ ಪ್ರಾಂತ್ಯಗಳಲ್ಲಿ ಹೆಚ್ಚಾಗಿ ಇದನ್ನ ಬೆಳೀತಾರೆ. ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಸಹ ಇದನ್ನು ನಾವು ಕಾಣಬಹುದು. ಒಟ್ಟು ವಿಸ್ತೀರ್ಣ 20,82,110 ಹೆಕ್ಟೇರ್ ಪ್ರದೇಶದಲ್ಲಿ ಈ ಒಂದು ಬೆಳೆಯನ್ನು ನಾವು ಇವತ್ತಿನ ದಿವಸ ಬೆಳೀತಿದ್ದೀವಿ. ಕರ್ನಾಟಕ ಮಟ್ಟಿಗೆ ಹೇಳೋದಾದರೆ 2016-17 ವರದಿ ಪ್ರಕಾರ ಸುಮಾರು 513,850 ಹೆಕ್ಟೇರ್ ಪ್ರದೇಶದಲ್ಲಿ ಈ ಬೆಳೆಯನ್ನು ಬೆಳೀತಾ ಇದ್ದೀವಿ. ಇದರ ಉತ್ಪಾದನೆ ಸುಮಾರು 6773 ದಶಲಕ್ಷ ಕಾಯಿಗಳನ್ನು ನಾವು ಉತ್ಪಾದನೆ ಮಾಡ್ತೇವೆ. ಅಂದರೆ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ 13,181 ಕಾಯಿಗಳ ಉತ್ಪಾದಕತೆ ಇರ್ತದೆ. ನಮ್ಮ ರಾಜ್ಯದಲ್ಲಿ ತುಮಕೂರು, ಹಾಸನ, ಚಿಕ್ಕಮಗಳೂರು, ಚಿತ್ರದುರ್ಗ, ಮಂಡ್ಯ, ದಕ್ಷಿಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೀತಾ ಇದ್ದೀವಿ. ಮತ್ತು ಕರ್ನಾಟಕದ ಉತ್ಪಾದನೆಗೆ ಈ ಜಿಲ್ಲೆಗಳು ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾವೆ. ಈ ತೆಂಗಿನಲ್ಲಿ ಎಳನೀರು ನಾವು ಏನು ಮುಖ್ಯವಾಗಿ ನಾವು ಉಪಯೋಗ ಮಾಡ್ತಾ ಇದ್ದೀವಿ, ಅದು ಹೆಚ್ಚು ಕ್ಯಾಲರಿ ಕೊಡ್ತಕ್ಕಂಥ ಅಥವಾ ಏನು ಎನರ್ಜಿ ಕೊಡ್ತಕ್ಕಂಥ ಪದಾರ್ಥ. ಇದರಲ್ಲಿ ಸಾಕಷ್ಟು ಜೀವಸತ್ವಗಳು, ಖನಿಜಾಂಶಗಳು ಇದ್ದಾವೆ. ಈ ಸದ್ಯದ ಎಣ್ಣೆಕಾಳು ಕೊರತೆಯಲ್ಲಿ ತೆಂಗಿನ ಉತ್ಪಾದನೆ ಸಾಮರ್ಥ್ಯವನ್ನು ಹೆಚ್ಚಿಸಬೇಕಾದಾಗ ನಾವು ಹೆಚ್ಚಿನ ಗಮನ ಕೊಡ್ತಕ್ಕಂಥ ಅವಶ್ಯಕತೆ ಇದೆ. ಇನ್ನು ತೆಂಗಿನ ಒಂದು ಬೇಸಾಯ ನಾವು ಮಾಡಬೇಕು ಅಂದರೆ ಮಣ್ಣು ಮತ್ತು ವಾಯುಗುಣ ಹೇಗಿರಬೇಕು ಅಂತೀರಿ? ನೋಡಿ, ತೆಂಗಿನ ವಿವಿಧ ಮಣ್ಣು ಮತ್ತು ಹವಾಗುಣ ನಾವು ಕಾಣಬಹುದು. ನಮ್ಮ ರಾಜ್ಯದಲ್ಲಿ ಮತ್ತು ಅಕ್ಕಪಕ್ಕದ ರಾಜ್ಯಗಳಲ್ಲಿ ವಿವಿಧ ಮಣ್ಣು ಮತ್ತು ಹವಾಗುಣದಲ್ಲಿ ನಾವು ಇದನ್ನ ಬೆಳಿತೀವಿ. ಆದರೆ ಮುಖ್ಯವಾಗಿ ನೀರು ಬಸಿದು ಹೋಗ್ತಕ್ಕಂಥ ಮರಳು ಮಿಶ್ರಿತ ಕೆಂಪು ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣಲ್ಲಿ ಉತ್ತಮ ಫಸಲನ್ನು ಬೆಳೀತಾ ಇದ್ದೀವಿ. ನಾವೀಗ ಇದರ ರಸಸಾರ 5.8-8 ಇರ್ತಕ್ಕಂಥ ಮಣ್ಣಲ್ಲಿ ಸಹ ತೆಂಗನ್ನು ನಾವು ಉತ್ತಮವಾಗಿ ಬೆಳೀಬೋದು. ಅಂದರೆ ಭಾರತದಲ್ಲಿ ನಾವು 26 ಡಿಗ್ರಿ ಉತ್ತರ ಅಕ್ಷಾಂಶ ವಲಯ ಅಂದರೆ 26 ಡಿಗ್ರಿ ಲ್ಯಾಟಿಟ್ಯೂಡ್ ಅಂತ ಹೇಳ್ತೀವಿ, ಆ ಒಂದು ಪ್ರದೇಶವರೆಗೆ ಇದನ್ನು ನಾವು ಕಾಣಬಹುದು. ಅದ ನಂತರ ಶೀತ ವಲಯ ಬರ್ತದೆ, ಹಾಗಾಗಿ ಅಲ್ಲಿನ ಇದನ್ನು ನಾವು ಹೆಚ್ಚು ಬೆಳೀಲಿಕ್ಕೆ ಆಗೋದಿಲ್ಲ. ತೆಂಗು ಹೆಚ್ಚಿನ ಸೂರ್ಯನ ಬೆಳಕು ಬಯಸ್ತಕ್ಕಂಥ ಒಂದು ಬೆಳೆಯಾಗಿದೆ. ಹಾಗಾಗಿ ವರ್ಷಕ್ಕೆ 2,000 ಗಂಟೆಗಳ ಅವಧಿಯ ಪ್ರಖರ ಸೂರ್ಯನ ಬೆಳಕು ಅಗತ್ಯ. ಆಮೇಲೆ ಸಮುದ್ರ ಮಟ್ಟದಿಂದ 1,000 ಮೀಟರ್ ಎತ್ತರದವರೆಗೂ ಬೆಳೀಬಹುದು. ಆಮೇಲೆ ವರ್ಷವಿಡೀ ಹಂಚಿಕೆಯಾಗಿ ಬೀಳ್ತಕ್ಕಂಥ 100 ಸೆಂಟಿಮೀಟರ್ ಮಳೆ ಸಾಕು. ಆದರೆ ನಮ್ಮ ಒಂದು ಪರಿಸ್ಥಿತಿಯಲ್ಲಿ 5-6 ತಿಂಗಳು ಮಾತ್ರ ಮಳೆ ಇರ್ತದೆ, ಹಾಗಾಗಿ ನಾವು ಬೇಸಿಗೆಯಲ್ಲಿ ಇದಕ್ಕೆ ನೀರು ಕೊಡಬೇಕಾಗ್ತದೆ. ಆದರೆ 300 ಸೆಂಟಿಮೀಟರ್ ಬರ್ತಕ್ಕಂಥ ಪ್ರದೇಶದಲ್ಲಿ ಸಹ ಇದನ್ನು ಉತ್ತಮವಾಗಿ ಬೆಳೀಬೋದು. ಇದಕ್ಕೆ ಉಷ್ಣಾಂಶ ಅಂದರೆ 15 ಡಿಗ್ರಿಯಿಂದ 35 ಡಿಗ್ರಿ ಸೆಲ್ಸಿಯಸ್ ವರೆಗೂ ಸಹ ನಾವು ಉತ್ತಮವಾಗಿ ಬೆಳೀಬೋದು. ಇದಕ್ಕೆ ತೇವಾಂಶ ಏನು ಆರ್ದ್ರತೆ ಗಾಳಿಯಲ್ಲಿರ್ತಕ್ಕಂಥ ತೇವಾಂಶ ಬಹಳ ಮುಖ್ಯ. ಗಾಳಿಯಲ್ಲಿ ಉತ್ತಮವಾಗಿ ತೇವಾಂಶ ಇದ್ದಾಗ ಹೆಚ್ಚು ಶಾಖ ಇದ್ರೂ ಸಹ ಅಥವಾ ಏನು ತಾಪಮಾನ ಇದ್ರೂ ಸಹ ತಡೆದುಕೊಳ್ತಕ್ಕಂಥ ಒಂದು ಶಕ್ತಿ ಇದಕ್ಕೆ ಇದೆ. ಇನ್ನು ಈ ತೆಂಗಿನ ಮರದ ತಳಿಗಳು ಯಾವ್ಯಾವು ಅಂತ ಸ್ವಲ್ಪ ಹೇಳ್ತೀರಾ? ತೆಂಗಿನ ಮರದಲ್ಲಿ ನಾವು ಮುಖ್ಯವಾಗಿ 2 ಜಾತಿಯ ತಳಿಗಳನ್ನು ನೋಡಬಹುದು, ಎತ್ತರ ತಳಿಗಳು ಮತ್ತು ಗಿಡ್ಡ ತಳಿಗಳು ಅಂತ. ಅವೆರಡನ್ನೂ ಸೇರಿಸ್ಬಿಟ್ಟು ಸಂಕರ್ಣ ತಳಿಗಳನ್ನು ಸಹ ನಮ್ಮ ದೇಶದಲ್ಲಿ ಇವತ್ತಿನ ದಿವಸ ನಾವು ಬೆಳೀತಿದ್ದೇವೆ. ಸಂಕರ್ಣದಲ್ಲಿ 2 ತಳಿ ಇದ್ದಾವೆ, ಒಂದು ಎತ್ತರ ಮತ್ತು ಗಿಡ್ಡ ತಳಿಗಳನ್ನು ಸಂಕರ್ಣ ಮಾಡಿರ್ತಕ್ಕಂಥದ್ದು, ಆಮೇಲೆ ಗಿಡ್ಡ ಮತ್ತು ಎತ್ತರ ತಳಿಗಳನ್ನು ಸಂಕರ್ಣ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಲಕ್ಷಗಂಗಾ ಅಂತ ಒಂದು ಎತ್ತರ ಮತ್ತು ಗಿಡ್ಡ ತಳಿಗಳ ಸಂಕರ್ಣ ತಳಿ, ಬಹಳ ಉತ್ತಮವಾಗಿ ಇರ್ತಕ್ಕಂಥ ತಳಿ. ಅದೇ ರೀತಿ ಚಂದ್ರ ಸಂಕರ ಅಂತ ಒಂದು ತಳಿ ಇದೆ, ಅದು ಗಿಡ್ಡ ಮತ್ತು ಎತ್ತರ ಜಾತಿಯ ಗಿಡಗಳನ್ನು ಸಂಕರ್ಣ ಮಾಡಿ ಬೆಳೆಸತಕ್ಕಂಥ ಒಂದು ತಳಿ. ಈ ಲಕ್ಷಗಂಗಾ ಮತ್ತು ಚಂದ್ರ ಲಕ್ಷ ಅಂತ ಒಂದು 2 ಸಂಕರ್ಣ ತಳಿಗಳಿಗೆ ಇದಾವಲ್ಲ, ಅವಕ್ಕೆ ನೀರಿನ ಕೊರತೆಯನ್ನು ಸಹಿಸತಕ್ಕಂಥ ಶಕ್ತಿ ಅಂದರೆ ಡ್ರೌಟ್ ಟಾಲರೆಂಟ್ ಅಂತ ನಾವು ಹೇಳ್ತೀವಿ. ಆ ಶಕ್ತಿ ಇದೆ ಅಂತ ಹೇಳ್ಬೋದು. ಹೌದು, ಈಗ ನಮ್ಮ ದೇಶದಲ್ಲಿ ವಿವಿಧ ಸಂಶೋಧನಾ ಸಂಸ್ಥೆಗಳಿಂದ ಸುಮಾರು 18 ಸುಧಾರಿತ ಇಂಪ್ರೂವ್ಡ್ ಕಲ್ಟಿವರ್ಸ್ ಅಂತ ಹೇಳ್ತೀವಿ, ಸುಧಾರಿತ ತಳಿಗಳನ್ನು ಮತ್ತು 16 ಸಂಕರ್ಣ ಹೈಬ್ರಿಡ್ ತಳಿಗಳನ್ನು ಬೇಸಾಯಕ್ಕೆ ರೈತರಿಗೆ ಬಿಡುಗಡೆ ಮಾಡಿದೆ. ಇನ್ನು ಎತ್ತರದ ತಳಿಗಳು ಯಾವ್ಯಾವು ಅಂತ ಸ್ವಲ್ಪ ಹೇಳ್ತೀರಾ? ಈಗ ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂಥದ್ದು ತಳಿಗಳಂತಂದರೆ ಅರಸೀಕೆರೆ ಟಾಲ್ ಅಂತ, ಅದು ಆ ಪ್ರದೇಶದಲ್ಲಿ ಬಂದಿರತಕ್ಕಂಥದ್ದೇ. ನಂತರ ಆ ತಳಿಯನ್ನು ಅಭಿವೃದ್ಧಿಪಡಿಸಿ ತೋಟಗಾರಿಕಾ ವಿಶ್ವವಿದ್ಯಾನಿಲಯದಿಂದ ಬಾಗಲಕೋಟೆಯಿಂದ ಕಲ್ಪತರಂತ ಒಂದು ತಳಿಯನ್ನು ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ. ನಂತರ ಚಂದ್ರಕಲ್ಪ, ಕಲ್ಪ ಪ್ರತಿಭಾ, ಕಲ್ಪ ಮಿತ್ರ, ಕೀರಚಂದ್ರ, ಆಮೇಲೆ ವೆಸ್ಟ್ ಕೋಸ್ಟಾಲ್, ಏನು ತೀರ ಪ್ರದೇಶದಲ್ಲಿ ಬೆಳೀತೀವಲ್ಲ, ವೆಸ್ಟ್ ಕೋಸ್ಟಾಲ್, ಈಸ್ಟ್ ಕೋಸ್ಟಾಲ್, ಇವೆಲ್ಲ ಒಂದು ಪ್ರಮುಖವಾದ ತಳಿಗಳು. ಇವುಗಳ ಗುಣಮಟ್ಟ ಏನಂತಂದ್ರೆ ಸುಮಾರು 5-6 ವರ್ಷಕ್ಕೆ ಕಾಯಿ ಬಿಡ್ತವೆ, ಪ್ರಾರಂಭ ಮಾಡುತ್ತವೆ. ಸುಮಾರು ಗಿಡಕ್ಕೆ 80-100 ಕಾಯಿ ಹೆಚ್ಚು ಇಳುವರಿ ಕೊಡುತ್ತವೆ. ಈ ತಳಿಗಳಿಂದ ಕೊಬ್ಬರಿ ಮತ್ತು ಎಣ್ಣೆ ಉತ್ಪಾದನೆ ಮಾಡ್ತೀವಿ ನಾವು. ಇನ್ನು ಗಿಡ್ಡ ತಳಿಗಳು ಯಾವ್ಯಾವು ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರ? ಗಿಡ್ಡ ತಳಿಗಳಲ್ಲಿ ಗಂಗಬಂಡಮ್ ಅಂತ ಒಂದು ಆಂಧ್ರಪ್ರದೇಶದಿಂದ ಬಂದಿರತಕ್ಕಂಥ ಒಂದು ತಳಿ ಇದೆ, ಚೌಗಾಟ್ ಕೇಸರಿ ತಳಿ, ಆಮೇಲೆ ಚೌಗಾಟ್ ಹಸಿರು ಗಿಡ್ಡ ತಳಿ, ಆಮೇಲೆ ಮಲೆಯನ್ನ ಡ್ವಾರ್ಫ್ ಅಂತ ಒಂದು ಹೇಳ್ತೀವಿ. ಈ ರೀತಿಯಾಗಿ ಎಳನೀರಿಗೆ ಬಹಳ ಉತ್ತಮ ಆದಂತ ಈ ತಳಿಗಳನ್ನು ನಾವು ಕಾಣಬಹುದು. 3-4 ವರ್ಷದಲ್ಲಿ ಹೂ ಬಿಟ್ಟು ಕಾಯಿಗಳನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡುತ್ತವೆ. ಇನ್ನು ಮುಖ್ಯವಾಗಿ ಈ ಸಸಿಗಳ ಉತ್ಪಾದನೆ ಕ್ರಮದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನೋಡಿ, ಈ ತೆಂಗಿನಲ್ಲಿ ನಾವು ಒಂದು ವಿಚಾರವನ್ನು ಬಹಳ ಮುಖ್ಯವಾಗಿ ನಾವು ಗಮನದಲ್ಲಿಟ್ಕೋಬೇಕು. ತೆಂಗು ಕಾಯಿ ಬಿಡಲು 4-5 ವರ್ಷ ಪ್ರಾರಂಭ ಮಾಡ್ತದೆ. 8-10 ವರ್ಷಗಳ ನಂತರ ನಮಗೆ ಅದರ ಗುಣಮಟ್ಟ ತಿಳಿದು ಬರ್ತದೆ. 100 ವರ್ಷಗಳಿರ್ತಕ್ಕಂಥ ಗಿಡಗಳು. ಹಾಗಾಗಿ ನಾವು ಸಸಿಗಿಡಗಳನ್ನು ತಯಾರು ಮಾಡುವಾಗ, ಕಾಯಿಗಳ ಆಯ್ಕೆ ಮಾಡುವಾಗ, ಕಾಯಿ ಕೊಡ್ತಕ್ಕಂಥ ಗಿಡಗಳ ಆಯ್ಕೆ ಮಾಡುವಾಗ ಬಹಳ ಎಚ್ಚರ ವಹಿಸಿ ಕೆಲಸ ಮಾಡಬೇಕಾಗ್ತದೆ. ಕಳಪೆ ಗುಣಮಟ್ಟದ ಸಸಿಗಳನ್ನು ನಾಟಿ ಮಾಡಿದಾಗ 10 ವರ್ಷಗಳ ನಂತರ ಅದರ ಒಂದು ಕೆಟ್ಟ ಪರಿಣಾಮ ಏನಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಅಷ್ಟೊತ್ತಿಗೆ ಸಾಕಷ್ಟು ರೈತನಿಗೆ ನಷ್ಟ ಆಗಿರ್ತದೆ. ಹಾಗಾಗಿ ನಾವು ಪ್ರಾರಂಭದಲ್ಲಿ ಪ್ರತಿಯೊಂದು ಹಂತದಲ್ಲಿ ನಾವು ಬಹಳ ಉತ್ತಮವಾಗಿ ನಾವು ಇದನ್ನ ಆಯ್ಕೆ ಮಾಡಬೇಕು. ನಾವು ತೆಂಗಿನಲ್ಲಿ ಇನ್ನೊಂದು ಅಂಶ ಏನಂದ್ರೆ, ನಾವು ಇದನ್ನ ವೆಜಿಟೇಟಿವ್ ಪ್ರಾಪಗೇಷನ್ ಅಲ್ಲಿ ಪ್ರಾಪಗೇಟ್ ಮಾಡಕ್ ಆಗ್ತಾ ಇಲ್ಲ ಇನ್ನು ವಾಣಿಜ್ಯವಾಗಿ. ಹೌದೌದು. ಏನಂದ್ರೆ ಬೀಜದಿಂದ ನಾವು ಮಾಡೋದ್ರಿಂದ ಸಾಕಷ್ಟು ಬದಲಾವಣೆ ಇರುತ್ತವೆ. ಒಂದು ವೈವಿಧ್ಯತೆ ಹಂತದಲ್ಲೂ ಬಹಳಷ್ಟು ಸಾಕಷ್ಟು ಬದಲಾವಣೆ ಆಗೋದ್ರಿಂದ ನಾವು ಇದನ್ನ ತಾಯಿ ಮರ ಆಯ್ಕೆ, ಕಾಯಿಗಳ ಆಯ್ಕೆ, ಸಸಿಗಳ ಆಯ್ಕೆಯಲ್ಲಿ ಬಹಳ ಎಚ್ಚರ ವಹಿಸಬೇಕು. ಇದು ಬಹಳ ಮುಖ್ಯ. ಅಂದ್ರೆ ಈ ತಾಯಿ ಮರದ ಆಯ್ಕೆ ಮಾಡುವಾಗ ಏನೇನು ಅಂಶಗಳನ್ನ ನಾವು ಗಮನಿಸಬೇಕಾಗತ್ತೆ ಅಂತ ನೋಡಿ, ಮುಖ್ಯವಾಗಿ ತಾಯಿ ಮರ 12 ಗೊಂಚಲನ್ನು ಒಂದು ವರ್ಷಕ್ಕೆ ಕೊಡಬೇಕು. 30-40 ಗರಿಗಳು ಇರಬೇಕು. ಅದರ ಇಳುವರಿ ಕನಿಷ್ಠ 100 ಕಾಯಿ ಕೊಡ್ತಕ್ಕಂಥದ್ದು ಒಂದು ವರ್ಷಕ್ಕೆ 100 ಕಾಯಿ ಕೊಡ್ತಕ್ಕಂತ ಒಂದು ಅದಕ್ಕೆ ಸಾಮರ್ಥ್ಯ ಇರಬೇಕು. ಆಮೇಲೆ ಕೊಬ್ಬರಿ ಅಂಶ 150 ಗ್ರಾಮ್ ಇರಬೇಕು. ಮರದ ಸುಳಿ ಅಥವಾ ಏನು ಕೆನೋಪಿ ಅಂತ ಹೇಳ್ತೀವಿ, ಅದು ಗೋಳಾಕಾರದಲ್ಲಿ ಇರಬೇಕು. ಗರಿಗಳು ಜೋತು ಬಿದ್ದಿರಬಾರದು, ಬಕ್ಲಿಂಗ್ ಅಂತ ಹೇಳ್ತೀವಿ, ಜೋತು ಇರಬಾರದು. ಪ್ರತಿ ಎಲೆಯ ಮೊಟ್ಟೆ ಅಂತ ಹೇಳ್ತೀವಿ, ಪಿಟಿಯೋಲ್ ಅಂತ ಹೇಳ್ತೀವಿ. ಮತ್ತೆ ಗೊಂಚಲಿನ ಕಾಂಡ, ಇವು ಚಿಕ್ಕದಾಗಿ ಬಹಳ ಸದೃಢವಾಗಿರಬೇಕು. ಹಾಗಾಗಿ ಕಾಯಿ ಬಾರವನ್ನು ತಡ್ಕೊಳ್ಳೋ ಕಾಯಿ ಬರ್ತಕ್ಕ ತಡ್ಕೊಳ್ತಕ್ಕಂಥ ಶಕ್ತಿ ಹಾಗೆ ಎಲೆಗೆ ಇರಬೇಕು. ತಾಯಿ ಮರ 20-60 ವರ್ಷ ವಯಸ್ಸಾಗಿರ್ಬೇಕು. ಪ್ರತಿಯೊಂದು ಎಲೆ ಕೊಂಕುಳದಲ್ಲಿ ಒಂದು ಗೊಂಚಲು ಇರಬೇಕು, ಅಂದ್ರೆ ಪ್ರತಿ ಲೀಫ್ ಆಕ್ಸಿಲ್ ಅಲ್ಲಿ ಒಂದು ಇನ್ಫ್ಲಾಸಿಸ್ ಇರಬೇಕು ಅಂತ ಹೇಳಿದ್ವಿ. ದೃಢವಾದ ಎಲೆಯ ಮೊಟ್ಟೆ ಮೇಲೆ ಅದು ಕುಳಿತಿರಬೇಕು, ಸೈಡ್ಗೆ ಬರಬಾರ್ದು, ಜೋತ್ ಬಿದ್ದಿರಬಾರ್ದು. ಈ ಅಂಶಗಳನ್ನ ಹೊಂದಿರುವಂತ ತಾಯಿ ಮರಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಹೌದು. ಇನ್ನು ತಾಯಿ ಮರಗಳನ್ನ ನಾವು ಆಯ್ಕೆ ಮಾಡ್ಕೊಂಡ್ಮೇಲೆ ಅದರಿಂದ ಈ ಬೀಜದ ಕಾಯಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯವಾಗುತ್ತೆ. ಒಂದು ತಾಯಿ ಮರದ ಆಯ್ಕೆ ಒಂದು ಹಂತ, ಮತ್ತೆ ಬೀಜದ ಕಾಯಿಗಳನ್ನು ಆಯ್ಕೆ ಮಾಡಬೇಕು. ಗೋಲಾಕಾರದಲ್ಲಿ ಮಧ್ಯಮಗಾತ ಕಾಯಿಗಳನ್ನು ಬಿತ್ತನೆಗೆ ಆಯ್ಕೆ ಮಾಡಬೇಕು. ಯಾಕಂದ್ರೆ ನಾವು ಏಣುಗಳಿರ್ತಕ್ಕಂಥ ಕಾಯಿಗಳ ಆಯ್ಕೆ ಮಾಡಿದಾಗ ಸಿಪ್ಪೆ ದಪ್ಪ ಅಂಶ ಜಾಸ್ತಿ ಇರುತ್ತೆ, ಸಿಪ್ಪೆ ದಪ್ಪ ಇರ್ತದೆ. ಹಾಗಾಗಿ ನಾವು ಗೋಲಾಕಾರದಲ್ಲಿರ್ತಕ್ಕಂಥ ಕಾಯಿಗಳನ್ನು ಆಯ್ಕೆ ಮಾಡ್ಕೋಬೇಕು. ನೀರು ಸ್ವಲ್ಪ ಕಡಿಮೆ ಇರಬೇಕು, ಪೂರ ನೀರು ಬತ್ತಿರಬಾರ್ದು, ನೀರು ಇರಬೇಕು ಬಟ್ ಕಡಿಮೆ ಇರಬೇಕು. ಅದು ಒಂದು ಬಹಳ ಮುಖ್ಯವಾದ ಅಂಶ. ಚೆನ್ನಾಗಿ ಬಲಿತಿರ್ತಕ್ಕಂಥ ಕಾಯಿಗಳು ಮಾತ್ರ ತಗೋಬೇಕು. ಅಕ್ಟೋಬರ್ ಮತ್ತು ಮಾರ್ಚ್ ತಿಂಗಳ ಮಧ್ಯೆ ಇವನ್ನ ನಾವು ಆಯ್ಕೆ ಮಾಡಬೇಕು. ಯಾಕಂದ್ರೆ ಆ ತಿಂಗಳಲ್ಲಿ ಏನು ಇಳುವರಿ ಇರುತ್ತೋ ಅದು ಕನಿಷ್ಠವಾಗಿರ್ತದೆ. ಯಾಕಂದ್ರೆ ಆವಾಗ ಹೆಣ್ಣು ಹೂಗಳ ಸಂಖ್ಯೆ ಕಡಿಮೆ ಇರ್ತದೆ. ಆ ಸಮಯದಲ್ಲಿ ಆಯ್ಕೆ ಮಾಡಿದಾಗ ನಮಗೆ ಒಂದು ಸರಿಯಾದ ಮಾಹಿತಿ ಇರ್ತದೆ. ನಾವು ಓವರ್ ಎಸ್ಟಿಮೇಟ್ ಆಗೋದಿಲ್ಲ, ಜಾಸ್ತಿ ನಾವು ಮಾಡಿದ್ವಿ ಅಂತ ಆಗೋದಿಲ್ಲ. ಕರೆಕ್ಟಾಗಿ ನಾವು ಅದರ ಒಂದು ಕೆಪಾಸಿಟಿಯನ್ನು ಅಳದಂಗೆ ಆಗ್ತದೆ. ಇನ್ನು ಈ ಸಸಿ ಮಣ್ಣಿನಲ್ಲಿ ಕಾಯಿಗಳನ್ನು ನೆಡುವಂಥ ಕ್ರಮದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದರಲ್ಲಿ ಎರಡು ಮುಖ್ಯವಾಗಿ ಎರಡು ಕ್ರಮಗಳಿದೆ. ಒಂದು ಅಡ್ಡಲಾಗಿರ್ತಕ್ಕಂಥ ಪದ್ಧತಿ, ಇನ್ನೊಂದು ನೇರವಾಗಿರ್ತಕ್ಕಂಥ ಒಂದು ಪದ್ಧತಿ. ಅಡ್ಡವಾಗಿರೋದ್ರಿಂದ ಮೊಳಕೆ ಹೊಡಿತಕ್ಕಂಥದ್ದು, ಸಸಿಗಳ ಬೆಳವಣಿಗೆ ವೇಗ ಬಹಳ ಉತ್ತಮವಾಗಿರ್ತದೆ. ನಾವು ಅಡ್ಡ ಪದ್ಧತಿಯಲ್ಲಿ ಕಾಯಿಗಳನ್ನ ನೆಡುವಾಗ ಕಾಯಿಗಳ ಅಗಲವಾದ ಭಾಗ ಮೇಲಿರುವಂತೆ ನೋಡ್ಕೋಬೇಕು. ಯಾವುದೇ ಒಂದು ತೆಂಗಿನಕಾಯಿಯಲ್ಲಿ 3 ಸೆಗ್ಮೆಂಟ್ಸ್ ಇರ್ತದೆ, 3 ಭಾಗ ಇರ್ತದೆ. ಅದರಲ್ಲಿ ಒಂದು ಭಾಗ ಬಹಳ ಅಗಲ ಇರ್ತದೆ, ಆ ಭಾಗನ ಮೇಲೆ ಇರೋ ರೀತಿಯಲ್ಲಿ ನಾವು ನೆಡಬೇಕು. ಆಮೇಲೆ ಈ ನೇರವಾಗಿ ನೆಡ್ತಕ್ಕಂಥ ಒಂದು ಪದ್ಧತಿಯಲ್ಲಿ ನಮಗೆ ಸ್ವಲ್ಪ ಸಸಿ ಮೊಳಕೆ ಹೊಡೆಯೋದು ಕಡಿಮೆ ಆಗ್ತದೆ. ಆಮೇಲೆ ಗಿಡಗಳ ಬೆಳವಣಿಗೆ ಸಹ ಅಷ್ಟಾಗಿರೋದಿಲ್ಲ. ಆಮೇಲೆ ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ, ನೀವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಾಣಿಕೆ ಮಾಡತಕ್ಕಂಥದ್ದು ಬಹಳ ಸುಲಭ. ಅದೊಂದು ಅಡ್ವಾಂಟೇಜ್ ಬಿಟ್ರೆ ಬೇರೆ ಇನ್ನೇನು ಇದರಲ್ಲಿ ಇರೋದಿಲ್ಲ. ನಾವು ಸಿಫಾರಸು ಮಾಡತಕ್ಕಂಥದ್ದು ಯಾವಾಗ ಅಡ್ಡವಾಗಿ ಅದನ್ನ ನೆಡಬೇಕು ಅಂತ ಹೇಳ್ತೀವಿ. ಇನ್ನು ಬೇಸಾಯ ಕ್ರಮಗಳಿಗೆ ಬಂದ್ರೆ, ನಾವು ಈ ಸಸಿಗಳ ಅಂತರವನ್ನು ಎಷ್ಟೆಷ್ಟು ಪಾಲಿಸಬೇಕಾಗತ್ತೆ ಅಂತೀರಿ? ತಮ್ಗೆ ಈಗಾಗಲೇ ಹೇಳಿದೆ, ಇದು ಉಷ್ಣವಲಯದ ಪ್ರಖರ ಸೂರ್ಯ ಕಿರಣಗಳ ಬಯಸುವಂತ ಒಂದು ಸಸ್ಯ ಅಂತ ತಮಗೆ ಈಗಾಗಲೇ ಹೇಳಿದೆ ನಾನು. ಸಾಮಾನ್ಯವಾಗಿ ಎತ್ತರ ಗಿಡಗಳನ್ನ ನಮ್ಮ ಕರ್ನಾಟಕದ ದಕ್ಷಿಣ ಒಳ ಪ್ರದೇಶಗಳು ಮತ್ತು ಘಟ್ಟ ಪ್ರದೇಶಗಳಲ್ಲಿ 9 ಮೀಟರ್ x 9 ಮೀಟರ್ ಅಂತರದಲ್ಲಿ, ಅಂದ್ರೆ ಸಾಲಿನಿಂದ ಸಾಲಿಗೆ 9 ಮೀಟರ್, ಗಿಡದಿಂದ ಗಿಡಕ್ಕೆ 9 ಮೀಟರ್ ಅಂತರದಲ್ಲಿ ನೆಡಬೇಕು ಗಿಡಗಳನ್ನ. ತೀರ ಪ್ರದೇಶದಲ್ಲಿ ಆದ್ರೆ ಅಲ್ಲಿ ಹೆಚ್ಚು ಬಿಸಿಲು ಇರ್ತದೆ, ತೇವಾಂಶ ಜಾಸ್ತಿ ಇರುತ್ತೆ. ಅಂತ ಒಂದು ಪ್ರದೇಶದಲ್ಲಿ ನಾವು ಅಂತರ ಸ್ವಲ್ಪ ಕಡಿಮೆ ಮಾಡಬಹುದು. ಅಲ್ಲಿ 8.2 ಮೀಟರ್ x 8.2 ಮೀಟರ್ ಅಂತದಲ್ಲಿ ಬೆಳೆಯಬಹುದು. ಅದೇ ರೀತಿ ಗಿಡ್ಡ ಮತ್ತು ಸಂಕರ್ಣ ತಿರುಗಳನ್ನು ದಕ್ಷಿಣ ಒಳ ಪ್ರದೇಶದಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ 7.5 ಮೀಟರ್ x 7.5 ಮೀಟರ್ ಅಂತರದಲ್ಲಿ ನಾವು ಬೆಳೀಬಹುದು. ಅದೇ ನೀವು ತೀರ ಪ್ರದೇಶಕ್ಕೆ ಹೋದ್ರೆ 7 ಮೀಟರ್ 7 ಮೀಟರ್ ಅಂತರದಲ್ಲಿ ಸಹ ಇದನ್ನ ಬೆಳೀಬಹುದು. ಆಮೇಲೆ ಇತ್ತೀಚೆಗೆ ಒಂದು ಹೆಡ್ಜ್ ಪದ್ಧತಿ ಅಂತ ಹೇಳ್ತೀವಿ ನಾವು, ಅಂದ್ರೆ ಸಾಲಿಂದ ಸಾಲಿಗೆ ಸುಮಾರು 10 ಮೀಟರ್ ಗಿಡದಿಂದ ಗಿಡಕ್ಕೆ 7-7.5 ಮೀಟರ್ ಹಾಕ್ತಿವಿ. ಇದರಿಂದ ಏನಾಗುತ್ತೆ ಅಂತಂದ್ರೆ ಸಾಲಿನಿಂದ ಸಾಲಿಗೆ ಹೆಚ್ಚು ಅಂತರ ಕೊಡೋದ್ರಿಂದ ಕಲ್ಟಿವೇಷನ್ ಬಹಳ ಈಸಿ, ಬೇರೆ ಅಂತರ ಬೆಳೆಗಳನ್ನ ಬೆಳಿಬಹುದು. ಆಮೇಲೆ ಬೇರುಗಳು ಒಂದು ಗಿಡದ ಇನ್ನೊಂದು ಗಿಡದ ಬೇರುಗಳು ಹತ್ತತ್ರ ಬೆಳೆದು ಸಂಪರ್ಕ ಬರೋದಿಲ್ಲ, ನಿಮಗೆ ನೀರು ಮತ್ತು ಪೋಷಕಾಂಶ ನಿರ್ವಹಣೆ ಸಹ ಬಹಳ ಸುಲಭ ಆಗ್ತದೆ. ಆಮೇಲೆ ಯಾವುದೇ ರೀತಿ ಸೂರ್ಯನ ಬೆಳಕನ ಒಂದು ಪೈಪೋಟಿ ಇರೋದಿಲ್ಲ, ಪೈಪೋಟಿ ಇರೋದಿಲ್ಲ. ಇನ್ನು ಮುಖ್ಯವಾಗಿ ನಾವು ಒಂದ್ಸರಿ ಅಂತರವನ್ನ ನಿರ್ಧಾರ ಮಾಡ್ಕೊಂಡ್ಮೇಲೆ ಸಸಿಗಳನ್ನು ನಾಟಿ ಮಾಡೋದು ಬಹಳ ಮುಖ್ಯ. ಇದನ್ನು ಹೇಗೆ ಅನುಸರಿಸಬೇಕಾಗತ್ತೆ ಅಂತೀರಿ? ನಾನು ಈಗಾಗಲೇ ತಮಗೆ ಒಂದು ವಿಚಾರ ಹೇಳಿದೆ, ನಾನು ಸಸಿಗಳ ಆಯ್ಕೆಯಲ್ಲಿ ಬಹಳ ಎಚ್ಚರ ವಹಿಸಬೇಕು ಅಂತ. 5 ತಿಂಗಳಿಗಿಂತ ಟೈಮ್ ತಗೊಂಡು ಜರ್ಮಿನೇಷನ್ ಆಗ್ತಕ್ಕಂಥವನ್ನ ನಾವು ಡಿಸ್ಕಾರ್ಡ್ ಮಾಡಬೇಕು. ಅಂತ ಒಂದು ಬೆಳೆಸಬಾರ್ದು. ಹಾಗಾಗಿ ನಾವು ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಆಯ್ಕೆ ಮಾಡಿ ಮೇ ತಿಂಗಳಲ್ಲಿ ಹಾಕಿರ್ತಕ್ಕಂತ ಕಾಯಿಗಳನ್ನ ಮುಂದಿನ ವರ್ಷ ಮೇ ಅಥವಾ ಜೂನ್ ತಿಂಗಳಲ್ಲಿ ನಾಟಿ ಮಾಡಲಿಕ್ಕೆ ಉಪಯೋಗಿಸ್ಬೋದು. ಅಂದ್ರೆ 12 ತಿಂಗಳ ನಂತರ ಮೊಳಕೆ ಹೊಡೆದು ಆಮೇಲೆ ಕಾಯಿ ಹಾಕಿ 12 ತಿಂಗಳ ನಂತರ ಅವನ್ನ ನಾವು ನಾಟಿ ಮಾಡ್ಲಿಕ್ಕೆ ಉಪಯೋಗ ಮಾಡಬಹುದು. ಆರೋಗ್ಯವಂತ ಹೆಚ್ಚು ಗರಿ ಇರಬೇಕು, ಗರಿಗಳು 5-6 ಇರಬೇಕು. ದಪ್ಪ ಕಾಂಡ ನಾವು ಕಾಯಿಯಿಂದ ಮೇಲೆ ಹಿಡ್ಕೊಂಡ್ರೆ 10 ಸೆಂಟಿಮೀಟರ್ ಸುತ್ತಳತೆ ಇರಬೇಕು. ಹೆಚ್ಚು ತ್ವರಿತವಾಗಿ ಬೆಳೆದಿರ್ತಕ್ಕಂಥ ಗಿಡಗಳು, ಆಮೇಲೆ ಬೇಗ ಎಲೆ ವಿಭಜನೆ ಅಂದ್ರೆ ಸ್ಪ್ಲಿಟಿಂಗ್ ಪಿಪಿ ಗರಿ ಬರೋದು ಅಂತ ಹೇಳ್ತಾರೆ. ಹೌದೌದು, ಹೆಚ್ಚು ಗರಿಗಳು ಬರೋ ವೇಗವಾಗಿ ವಿಭಜನೆ ಹೊಂದಿದ ಸಸಿಗಳನ್ನ ನಾಟಿಗಾಗಿ ಉಪಯೋಗ ಮಾಡಬೇಕು. ಇದು ಒಂದು ಬಹಳ ಮುಖ್ಯವಾದಂತ ಕ್ರಮ. ಹೌದು, ಅಂದ್ರೆ ಈ ಗುಣಿಗಳನ್ನ ಮುಖ್ಯವಾಗಿ ಎಷ್ಟು ಒಂದು ಗಾತ್ರದಲ್ಲಿ ತಕ್ಕೋಬೇಕಾಗತ್ತೆ, ಏನದಕ್ಕೆ ತುಂಬಬೇಕಾಗತ್ತೆ ಅಂತೀರಿ? ಈಗ ನಾಟಿ ಮಾಡಲು ನಾವು ಮುಂಗಾರಿಗಿಂತ ಮೊದಲು 1 ತಿಂಗಳು ಮೊದಲು 1 ಘನ ಮೀಟರ್ ಅಳತೆ ಗುಂಡಿಗಳನ್ನು ತೆಗಿಬೇಕು. ಅವನು 1 ತಿಂಗಳಿಗೆ ನಾವು ಬಿಸಿಲಿಗೆ ಬಿಡಬೇಕು. ಬಿಸಿಲಿನ ಶಾಖ ಇರೋದ್ರಿಂದ ನಮಗೆ ಮತ್ತೆ ಏನು ಕೀಟಗಳು ಮತ್ತು ರೋಗಗಳ ಬಾಧೆಗಳು ಕಡಿಮೆ ಆಗ್ತದೆ. ನಂತರ ಪ್ರತಿ ಗುಣಿಗೆ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ ಮತ್ತೆ 4-8 10 ಗ್ರಾಮ್ ಒಂದು 4-8 ಆಗಿದ್ರೆ ಏನಂದ್ರೆ ಈ ಗೆದ್ದಲು ಬರಲಿಕ್ಕೆ ಅವಕಾಶ ಇಲ್ಲದ ತರ 4-8 ಹಾಕಿಬಿಟ್ಟು ಮೇಲು ಮಣ್ಣು ಮತ್ತೆ ಈ ಕೊಟ್ಟಿಗೆ ಗೊಬ್ಬರ ಇವನ್ನೆಲ್ಲ ಮಿಕ್ಸ್ ಮಾಡಿ ಸುಮಾರು 60 ಸೆಂಟಿಮೀಟರ್ ಎತ್ತರಕ್ಕನ್ನು ನಾವು ತುಂಬಬೇಕು. ಆಮೇಲೆ ಮಣ್ಣಿನ ಧರ್ಮಕ್ಕೆ ಅನುಗುಣವಾಗಿ ನಾವು 15 ಸೆಂಟಿಮೀಟರ್ ನೀರಿರ್ತಕ್ಕಂಥ ಪ್ರದೇಶಗಳಾದ್ರೆ 15 ಸೆಂಟಿಮೀಟರ್, ನೀರು ನಿಲ್ಲದೆ ಇರತಕ್ಕಂಥ ಚೆನ್ನಾಗಿ ಬಸ್ತಿ ಹೋಗತಕ್ಕಂಥ ಪ್ರದೇಶಗಳಾದ್ರೆ 30 ಸೆಂಟಿಮೀಟರ್, ನೀರಿನ ಕೊರತೆ ಇರತಕ್ಕಂಥ ಪ್ರದೇಶಗಳಾದ್ರೆ 45 ಸೆಂಟಿಮೀಟರ್ ಆಳದಲ್ಲಿ ಸಹ ನಾವು ಸಸಿಗಳನ್ನ ನಾಟಿ ಮಾಡಬೇಕು. ನಾಟಿ ಮಾಡಿದ ತಕ್ಷಣ ಕೋಲಿನಿಂದ ಆಧಾರ ಕೊಡಬೇಕು, ಜೊತೆಗೆ ನೀರನ್ನು ಕೊಡೋದು ಕೂಡ ಬಹಳ ಮುಖ್ಯವಾಗುತ್ತೆ. ಹೌದು, ಪ್ರಾಥಮಿಕ ಹಂತದಲ್ಲಿ ಬೇಸಿಗೆಯಲ್ಲಿ ನೀರು ಕೊಡಲೇಬೇಕಾಗ್ತದೆ. ಕೆಲವು ಪ್ರದೇಶದಲ್ಲಿ ನೆರಳು ಕೊಡ್ತಕ್ಕಂಥ ವ್ಯವಸ್ಥೆ ಮೊದಲೇ ವರ್ಷದಲ್ಲಿ ಮಾಡಬೇಕಾಗ್ತದೆ. ಆಮೇಲೆ ಕೆಲವು ಈ ಏನು ಲ್ಯಾಟ್ರೇಟ್ ಸಾಯಿಲ್ ಅಂತ ಹೇಳ್ತೀವಿ, ಜಂಬಿಟ್ಟಿಗೆ ಮಣ್ಣು ಬಹಳ ಗಟ್ಟಿ ಮಣ್ಣು, ಅದರಲ್ಲಿ ಬೇರುಗಳು ಹೋಗೋದು ಬಹಳ ಕಷ್ಟ ಆಗೋದ್ರಿಂದ 1-2 ಕಿಲೋಗ್ರಾಮ್ ಅಷ್ಟು ಉಪ್ಪು ಹಾಕ್ತಾರೆ. ಉಪ್ಪು ಹಾಕಿದಾಗ ನೆಲ ಮೆದುವಾಗ್ತದೆ, ಹಾಗಾಗಿ ಬೇರುಗಳ ಬೆಳವಣಿಗೆ ಸಹಕಾರಿ ಆಗ್ತದೆ. ಇನ್ನು ಮುಖ್ಯವಾಗಿ ನಾವು ಗೊಬ್ಬರದ ಪೂರೈಕೆಗೆ ಬಂದರೆ ಈ ಪೋಷಕಾಂಶಗಳನ್ನು ನಾವು ಹೇಗೆ ಪೂರೈಕೆ ಮಾಡಬೇಕಾಗತ್ತೆ ನೋಡಿ, ತೆಂಗಿಗೆ ವರ್ಷವಿಡೀ ಪೋಷಕಾಂಶಗಳ ಅವಶ್ಯಕತೆ ಇದೆ. ಪೋಷಕಾಂಶಗಳನ್ನು ನಾವು ನಾಟಿ ಮಾಡಿದ ಮೊದಲ ವರ್ಷದಿಂದ ಕೊಡೋದ್ರಿಂದ ಗಿಡದ ಸರ್ವತೋಮುಖ ಅಭಿವೃದ್ಧಿಗೆ ಬೆಳವಣಿಗೆಗೆ ಅನುಕೂಲ ಆಗ್ತದೆ. ಬೇಗನೆ ಹೂ ಬಿಡ್ತದೆ, ಫಸಲು ಕೊಡ್ತದೆ, ಹೆಚ್ಚಿನ ಇಳುವರಿಯನ್ನು ಸಹ ನಾವು ಪಡೆಯಬಹುದು. ಈಗ ಕೊಟ್ಟಿಗೆ ಗೊಬ್ಬರ ಹೇಳೋದಾದ್ರೆ ಪ್ರತಿ ಗುಣಿಗೆ ನಾಟಿ ಮಾಡತಕ್ಕಂಥ ಸಂದರ್ಭದಲ್ಲಿ 50 ಕಿಲೋಗ್ರಾಮ್ನಷ್ಟು ನಾವು ನಾಟಿ ಗೊಬ್ಬರ ಕೊಡಬೇಕು. ಅದು ಪೋಲ್ಟ್ರಿ ಗೊಬ್ಬರ ಆಗಿರ್ಬೋದು, ಕೋಳಿ ಗೊಬ್ಬರ ಅಥವಾ ಕುರಿ ಗೊಬ್ಬರ ಅಥವಾ ದನದ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಯಾವ್ದಾದ್ರು ಆಗ್ಬೋದು. ಅಂದ್ರೆ 50 ಕಿಲೋಗ್ರಾಮ್ ಕೊಡಬೇಕು. ನಂತರ ವರ್ಷಗಳು ಸಹ ಕನಿಷ್ಠ 50 ಕಿಲೋಗ್ರಾಮ್ ಕೊಡಬೇಕಾಗ್ತದೆ. ಅದಲ್ಲದೆ ನಂತರದ ವರ್ಷಗಳಲ್ಲಿ ಕೆಲವು ದ್ವಿದಳ ಧಾನ್ಯಗಳಾದಂತಹ ಸೆಣಬು, ಅಲಸಂದಿ, ಹುರುಳಿ ಇತ್ಯಾದಿ ಗಿಡಗಳನ್ನು ಬೆಳೆದು ಆ ಹೂ ಬಿಡತಕ್ಕಂಥ ಸಂದರ್ಭದಲ್ಲಿ ಮಣ್ಣಿಗೆ ಸೇರಿಸೋದ್ರಿಂದ ಅದರಲ್ಲಿ ಸಾವಯವ ಅಂಶ ಹೆಚ್ಚಾಗಿ, ನೀರು ಹಿಡಿತಕ್ಕಂಥ ಅಂಶವನ್ನು ಜಾಸ್ತಿಯಾಗಿ ಗಿಡಕ್ಕೆ ಬಹಳ ಅನುಕೂಲ ಆಗ್ತದೆ. ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರಗಳು ಸಹ ನಾವು ಪ್ರತಿ ಗಿಡಕ್ಕೆ ಕೊಡಬೇಕಾಗ್ತದೆ. ಪ್ರಾರಂಭದ ವರ್ಷದಲ್ಲಿ ನಾವು ಬರೀ 50 ಕೆಜಿ ದನದ ಗೊಬ್ಬರ ಕೊಟ್ಟರೆ ಸಾಕು. ನಂತರ ಸೆಪ್ಟೆಂಬರ್ ಅಕ್ಟೋಬರ್ಲ್ಲಿ ಹಿಂಗಾರಿಗೆ ನಲ್ಲಿ ನಾವು 50 ಗ್ರಾಮ್, 40 ಗ್ರಾಮ್, 135 ಗ್ರಾಮ್ ಸಾರಜನಕ, ರಂಜಕ, ಪೊಟ್ಯಾಶ್ ಕೊಡಬೇಕು. ಎರಡನೇ ವರ್ಷ ನಾವು ಮುಂಗಾರು ಪ್ರಾರಂಭವಾಗುವ ಟೈಮಲ್ಲಿ 50 ಗ್ರಾಮ್ ಸಾರಜನಕ, 40 ಗ್ರಾಮ್ ರಂಜಕ, 135 ಗ್ರಾಮ್ ಪೊಟ್ಯಾಶ್ ಕೊಡಬೇಕು. ಮತ್ತೆ ಹಿಂಗಾರಿನಲ್ಲಿ 110 ಗ್ರಾಮ್ ಸಾರಜನಕ, 80 ಗ್ರಾಮ್ ರಂಜಕ, 270 ಗ್ರಾಮ್ ಪೊಟ್ಯಾಶ್ ಕೊಡಬೇಕು. ಮೂರನೇ ವರ್ಷದಲ್ಲಿ 110 ಗ್ರಾಮ್ ಸಾರಜನಕ ಮುಂಗಾರಿನ ಸಮಯದಲ್ಲಿ, 80 ಗ್ರಾಮ್ ರಂಜಕ, 270 ಗ್ರಾಮ್ ಪೊಟ್ಯಾಶ್. ಅದೇ ರೀತಿ ಹಿಂಗಾರಿನಲ್ಲಿ 220 ಗ್ರಾಮ್ ಸಾರಜನಕ, 160 ಗ್ರಾಮ್ ರಂಜಕ, 540 ಗ್ರಾಮ್ ಪೊಟ್ಯಾಶ್ ಕೊಡಬೇಕಾಗ್ತದೆ. 4 ವರ್ಷ ಮತ್ತು ನಂತರ ಅಂದ್ರೆ 4 ವರ್ಷಕ್ಕೆ ಗಿಡ ಕೊಡಲಿಕ್ಕೆ ಪ್ರಾರಂಭ ಆಗ್ತದೆ. ಆ ಒಂದು ಸಂದರ್ಭದಲ್ಲಿ ಮುಂಗಾರು ಪ್ರಾರಂಭದಲ್ಲಿ ಮೇ ಜೂನ್ ತಿಂಗಳಲ್ಲಿ 120 ಗ್ರಾಂ ಸಾರಜನಕ, 120 ಗ್ರಾಂ ರಂಜಕ, 400 ಗ್ರಾಂ ಪೊಟ್ಯಾಶ್ ಕೊಡ್ತಕ್ಕಂಥ ಗೊಬ್ಬರಗಳನ್ನು ಒದಗಿಸ್ತಕ್ಕಂಥ ಗೊಬ್ಬರಗಳನ್ನ ನಾವು ಕೊಡಬೇಕಾಗ್ತದೆ. ಅದೇ ರೀತಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ 330 ಗ್ರಾಂ ಸಾರಜನಕ, 200 ಗ್ರಾಂ ರಂಜಕ, 800 ಗ್ರಾಂ ಪೊಟ್ಯಾಶ್ ಒದಗಿಸ್ತಕ್ಕಂಥ ಗೊಬ್ಬರಗಳನ್ನು ನಾವು ಹಿಂಗಾರಿನಲ್ಲಿ ಕೊಡಬೇಕಾಗ್ತದೆ. ಇನ್ನು ಮುಖ್ಯವಾಗಿ ಈ ಸಸಿ ಗಿಡಗಳ ಆರೈಕೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಾಟಿ ಮಾಡಿದ ನಂತರ 3-4 ವರ್ಷಗಳವರೆಗೆ ನಾವು ಸರಿಯಾಗಿ ಲಕ್ಷ್ಯ ಕೊಡತಕ್ಕಂಥ ಅವಶ್ಯಕತೆ ಇದೆ. ನೆಟ್ಟ ವರ್ಷದಲ್ಲಿ ಮಳೆಗಾಲ ಪ್ರಾರಂಭದಲ್ಲಿ ನೆಟ್ಟಿರ್ತೀವಿ. ಮಳೆಗಾಲ ಮುಗಿದ ತಕ್ಷಣದ ಅಕ್ಟೋಬರ್ ನವೆಂಬರ್ ತಿಂಗಳಿಂದ ಪ್ರತಿ ಗಿಡಕ್ಕೆ ಮೊದಲೇ ವರ್ಷದಲ್ಲಿ ನೆರಳನ್ನು ಕೊಡಬೇಕಾಗ್ತದೆ. ಆಮೇಲೆ ಸಸಿಗೆ ಸುತ್ತಲೂ ಕಳೆ ನಿಯಂತ್ರಣ ಮಾಡಬೇಕು. ಬುಡದಿಂದ 1-2 ಮೀಟರ್ ಅಂತರದಲ್ಲಿ ಕಳೆಗಳಂತೆ ನೋಡ್ಕೋಬೇಕು. ಸಸಿಗಳು ದೊಡ್ಡದಾಗತಕ್ಕಂಥ ಸಂದರ್ಭದಲ್ಲಿ ನಾವು ಗುಣಿಗಳನ್ನು ಸಹ ನಿಧಾನವಾಗಿ ಅಗಲ ಮಾಡಿ ಮಿನಿಮಮ್ 2 ಮೀಟರ್ ಅಂತರ ಇರಬೇಕಾಗ್ತದೆ. ಇನ್ನು ನೀರಿನ ಒಂದು ಸೌಲಭ್ಯ ಇರುವಂಥ ಕಡೆ ಈ ನೀರಾವರಿಯನ್ನು ಹೇಗೆ ಕೊಡಬೇಕಾಗತ್ತೆ ಅಂತೀರಿ? ನೋಡಿ, ತೆಂಗಿಗೆ ವಿಶೇಷವಾಗಿ ನೀರಿನ ಅವಶ್ಯಕತೆ ಭಾಳ ಇದೆ. ನಾವು 1 ವರ್ಷ ಗೊಬ್ಬರ ಕೊಡದೇ ಇದ್ರೂ ತೆಂಗು ಇಳುವರಿಯಲ್ಲಿ ಅಂತ ವ್ಯತ್ಯಯ ಆಗೋದಿಲ್ಲ. ಆದರೆ ಒಂದೇ ಒಂದು ಬೇಸಿಗೆಯಲ್ಲಿ ನಾವು ನೀರು ಕೊಡದೇ ಇದ್ರೆ ಒಂದು ಕರ್ನಾಟಕ ರಾಜ್ಯದಲ್ಲಿ ಭಾಳ ಕಷ್ಟ ಆಗ್ತದೆ. ನಾವು ಈಗಾಗಲೇ ಸಾಕಷ್ಟು ತೆಂಗಿನ ಫಸಲನ್ನು ಕಳ್ಕೊಂಡಿದ್ದೀವಿ ನೀರಿಲ್ದಲೆ. ಹಾಗಾಗಿ ನೀರಿನ ಒಂದು ನಿರ್ವಹಣೆ ಈಗ ಬೆಳೆಯಲ್ಲಿ ಬಹಳ ಮುಖ್ಯ. ಬೇಸಿಗೆ ಮತ್ತು ಮಳೆ ಇಲ್ಲದ ಸಮಯದಲ್ಲಿ ನೀರು ಕೊಡೋದ್ರಿಂದ ಮರಗಳ ಉತ್ಪಾದಕತೆಯಲ್ಲಿ ಸಾಕಷ್ಟು ಹೆಚ್ಚಾಗ್ತದೆ, ನಾವು ಅಭಿವೃದ್ಧಿ ಕಾಣಬಹುದು. ಮೊದಲ 4 ವರ್ಷಗಳಲ್ಲಿ ಗಿಡಗಳಲ್ಲಿ ಪಾತಿ ಮಾಡತಕ್ಕಂತ ಪದ್ಧತಿ ಆದ್ರೆ 2-3 ದಿವಸಕ್ಕೊಮ್ಮೆ 20-25 ಲೀಟ್ರು, ನಂತರ ಗಿಡ ಬೆಳೆದಂತೆ 75-80 ಲೀಟ್ರು, 4 ವರ್ಷದ ಗಿಡಗಳಿಗೆ ಸುಮಾರು 200-250 ಲೀಟ್ರು ಕೊಡಬೇಕಾಗ್ತದೆ. ಆದ್ರೆ ಇತ್ತೀಚಿನ ದಿನದಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಬಹಳ ಹನಿ ನೀರಾವರಿ ಪದ್ಧತಿಗೆ ಬಹಳ ಉತ್ತೇಜನ ಕೊಟ್ಟಿದೆ. ಅದಕ್ಕೆ ಸಾಕಷ್ಟು ಸಬ್ಸಿಡಿ ಇದೆ. ಎಲ್ಲಾ ರೈತರು ಇವತ್ತಿನ ದಿವಸ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನಿಮಗೆ ಅದರಲ್ಲಿ ಪ್ರತಿದಿನ ನೀರು ಕೊಡ್ತಕ್ಕಂಥದ್ದು ಬಹಳ ಅವಶ್ಯಕ. ಇಲ್ಲಿ ಪ್ರದೇಶಕ್ಕೆ ಅನುಗುಣವಾಗಿ ನಾವು ನೀರು ಕೊಡಬೇಕಾಗ್ತದೆ. ತೀರ ಪ್ರದೇಶದಲ್ಲಿ ಒಂದು 40-50 ಲೀಟ್ರ್ ಒಂದು ದಿವಸಕ್ಕೆ ಸಾಕಾಗ್ತದೆ. ಯಾಕಂದ್ರೆ ಅಲ್ಲಿ ಗಾಳಿಯಲ್ಲಿ ಸಾಕಷ್ಟು ತೇವಾಂಶ ಇರೋದ್ರಿಂದ ಅಲ್ಲಿ 40-50 ಲೀಟ್ರ್ ಕೊಟ್ಟರೆ ಸಾಕು. ಅದೇ ರೀತಿ ಈ ಟ್ರಾನ್ಸ್ಮಿಷನ್ ಝೋನ್ ಅಂತ ಹೇಳ್ತೀವಿ ನಾವು, ಅರೆ ಮಲೆನಾಡು ಪ್ರದೇಶಗಳಲ್ಲಿ ನಾವು ಸುಮಾರು 50-60 ಲೀಟ್ರ್ ಬೇಕಾಗ್ತದೆ. ಆದರೆ ಒಣ ಪ್ರದೇಶದಲ್ಲಿ 70-90 ಲೀಟ್ರು ಅಥವಾ ಈವನ್ 100 ಲೀಟ್ರ್ವರೆಗೂ ನಾವು ಕೊಡಬೇಕಾಗ್ತದೆ. ಈಗ ನಾವು ಕೆಲ ಕಡೆ ಸಬ್ಸಾಯಿಲ್ ಡ್ರಿಪ್ ಇರಿಗೇಷನ್ ಅಂತ ಹೇಳ್ತೀವಿ, ಅಂದ್ರೆ ನೆಲದ ಒಳಗಡೆಗೆ ಪೈಪ್ಗಳು ಹಾಕಿಬಿಟ್ಟು ಅಲ್ಲಿ ನೀರು ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಇರೋದ್ರಿಂದ ನೀರು ಆವಿ ಆಗ್ತಕ್ಕಂತ ಒಂದು ಅವಕಾಶ ಕಡಿಮೆಯಾಗಿ ಗಿಡಗಳಿಗೆ ಹೆಚ್ಚಿನ ನೀರು ಒದಗಿ ಸಾಕಷ್ಟು. ನೀರಿನ ನಿರ್ವಹಣೆ ಬಹಳ ಮುಖ್ಯ ತೆಂಗಿನಲ್ಲಿ. ಹೌದು, ತೆಂಗಿನಲ್ಲಿ ಏನು ಮಾಡಕ್ ಆಗೋದಿಲ್ಲ, ನೀರನ್ನ ಬಯಸುವಂತ ಬೆಳೆ ಅಂತ ಹೇಳಬಹುದು. ಇನ್ನು ತೆಂಗಿನಲ್ಲಿ ನಾವು ಅಂತರ ಬೆಳೆಗಳನ್ನು ಕೂಡ ಬೆಳ್ಕೋಬಹುದು. ನೋಡಿ, ಈಗಾಗಲೇ ತಮ್ಗೆ ಹೇಳಿದೆ ನಾವು, ಯಾವುದೇ ಒಂದು ಸಂಕ್ರಮಣ ತಿಳಿಗಿರ್ಬೋದು ಅಥವಾ ಗಿಡ್ಡ ತಿಳಿಗಿರ್ಬೋದು ಅಥವಾ ನಮ್ಮ ನಾಟಿ ತಿಳಿಗಳಿರ್ಬೋದು, ಎಲ್ಲಾ ತಿಳಿಗಳು ಸುಮಾರು 4-5 ಅಥವಾ 6 ವರ್ಷ ತಗೊಳ್ತವೆ. ಹಾಗಾಗಿ ಇದು ಬಹುವಾರ್ಷಿಕ ಬೆಳೆ ಅಂತ ಹೇಳ್ತೀವಿ. ಈಗ ಇದರಲ್ಲಿ ಏನಿರ್ತಕ್ಕಂತ ಒಂದು ಪ್ರದೇಶದಲ್ಲಿ ಸುಮಾರು 80% ಬೇರುಗಳು ಗಿಡದ ಬುಡದಿಂದ 2 ಮೀಟರ್ ಅಥವಾ 2.5 ಮೀಟರ್ ಅಂತರದಲ್ಲಿ ಇರುತ್ತವೆ, 120 ಸೆಂಟಿಮೀಟರ್ ಆಳದಲ್ಲಿ ಇರುತ್ತವೆ. ಹಾಗಾಗಿ ಹೆಚ್ಚಿನ ಪ್ರದೇಶ ಸಾಕಷ್ಟು ಉಪಯೋಗ ಆಗಿರೋದಿಲ್ಲ. ಹಾಗಾಗಿ ನಾವು ಇದನ್ನ ಪ್ರಾರಂಭದ ಹಂತದಲ್ಲಿ ಕೆಲವು ಬೆಳೆಗಳನ್ನ ಬೆಳಿಬಹುದು. ಏನು ಅಂತರ ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ತರಕಾರಿ ಬೆಳೆಗಳನ್ನು ಬೆಳಿಬಹುದು. ಹಣ್ಣಿನ ಬೆಳೆಗಳಾದಂತಹ ಪಪ್ಪಾಯ, ಅನಾನಸ್, ಬಾಳೆ, ನಿಂಬೆ, ಸಾಂಬಾರ್ ಬೆಳೆಗಳು ಬೆಳಿಬಹುದು. ಅರಿಶಿನ, ಶುಂಠಿ ಇವನ್ನೆಲ್ಲ ಬೆಳಿಬಹುದು. ತದನಂತರ ನೆರಳು ಬಯಸ್ತಕ್ಕಂಥ ಬೆಳೆಗಳಾದಂತಹ ಕೋಕೋ, ಕರಿಮೆಣಸು, ದಾಲ್ಚಿನ್ನಿ, ಜಾಯಿಕಾಯಿ, ಲವಂಗ, ನುಗ್ಗೆ, ಕರಿಬೇವು, ಪಚೌಲಿ, ಇಪ್ಲಿ, ನಾಗದಾಳಿ, ಲೋಳೆಸರ, ನೇಪಿಯರ್ ಹುಲ್ಲು, ಈಗ ದನ ಸಾಕಿರ್ತಕ್ಕಂಥವ್ರಿಗೆ ನೇಪಿಯರ್ ಹುಲ್ಲು, ಗಿನಿಯ ಹುಲ್ಲು, ಇವನ್ನೆಲ್ಲ ಬೆಳೆದು ಹೆಚ್ಚಿನ ಲಾಭ ಬೆಳಿಬಹುದು. ಇದರಲ್ಲಿ ಬಹು ಮಹಡಿ ಬೆಳೆ ಪದ್ಧತಿ ಅಂತ ಹೇಳ್ತೀವಿ, ಮಲ್ಟಿ ಸ್ಟೋರ್ಡ್ ಕ್ರಾಪಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಹೀಗಾಗಿ ತೆಂಗು ಒಂದು ಮೇಲೆ ಇರ್ತದೆ, ಅದ್ರ ಕೆಳಗಡೆ ಎಲೆ ಬಳ್ಳಿ ಅಥವಾ ನಾವು ಬೆಳಿಬಹುದು, ಕೋಕೋ ಬೆಳಿಬಹುದು, ಪೈನಾಪಲ್ ಬೆಳಿಬಹುದು. ಹೀಗಾಗಿ ಹೆಚ್ಚಿನ ಲಾಭ ಬೆಳಿಲಿಕ್ಕೆ ಅನುಕೂಲ ಇದೆ. ಇನ್ನು ಮುಖ್ಯವಾಗಿ ನಾವು ಸಸ್ಯ ಸಂರಕ್ಷಣೆಗೆ ಬಂದ್ರೆ ಯಾವ್ಯಾವ ಕೀಟಗಳು ಇದನ್ನ ಮುಖ್ಯವಾಗಿ ಬಾಧಿಸ್ತವೆ ಅಂತೀರಿ? ಇಲ್ಲಿ ಮುಖ್ಯವಾಗಿ 2 ಕೀಟಗಳಿದ್ದಾವೆ. ಒಂದು ಸುಳಿ ಕೊರೆಯುವ ಹುಳ, ಅದು ರೇನಾಸರಸ್ ದುಂಬಿ ಅಂತ ಹೇಳ್ತೇವೆ ನಾವು. ಇದು ಸುಳಿ ಮತ್ತೆ ಸುಳಿಯಲ್ಲಿರ್ತಕ್ಕಂಥ ಗರಿಗಳು ಮತ್ತು ಹೂಗೊಂಚಲನ್ನ ನಾವು ಕೊರೆಯುತ್ತೇವೆ. ಹಾಗಾಗಿ ಇದನ್ನ ನಾವು ಅದನ್ನ ನೋಡಿದ ತಕ್ಷಣ ಅದರಿಂದ ಒಂದು ಏನು ತಿಂದು ನಾರಿನ ಪದಾರ್ಥ ಹೊರಗಡೆ ಹಾಕಿರ್ತದೆ, ಅದನ್ನ ನೋಡಿದ ತಕ್ಷಣ ಇದು ರೇನಾಸರಸ್ ಬೀಟ್ಲಿದೆ ಅಥವಾ ಸುಳಿ ಕೊರತಕ್ಕಂತ ದುಂಬಿ ಇದೆ ಅಂತ ಗೊತ್ತಾಗ್ತದೆ. ಕಬ್ಬಿಣದ ಕೊಕ್ಕೆ ಹಾಕಿಬಿಟ್ಟು ಆ ದುಂಬಿನ ಹೊರಗೆ ತೆಗಿಬಹುದು ಅಥವಾ ಚುಚ್ಚಿ ಸಾಯಿಸಬಹುದು, ಚುಚ್ಚಿ ಸಾಯಿಸಬಹುದು ಅಥವಾ ಹೊರಗೆ ತೆಗಿಬಹುದು. ಅದು ಒಂದು. ಅಥವಾ ಬಾಧೆ ಜಾಸ್ತಿ ಇದ್ದಾಗ ನಾವು ಶೇಕಡ 2 ಕ್ವಿನಾಲ್ ಫಾಸ್ ಅಥವಾ ಶೇಕಡ 5 ಮೇಲಾತಿಯನ್ ಮರಳಲ್ಲಿ ಮಿಕ್ಸ್ ಮಾಡಿ ಒಂದು ಒಂದು ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಈ ಮಿಶ್ರಣವನ್ನು ನಾವು ಎಲೆ ಸುಳಿಯಲ್ಲಿ ಹಾಕ್ಬೇಕಾಗ್ತದೆ. ಹಾಗಾಗಿ ಅಲ್ಲಿ ಅದು ದುಂಬಿ ಬರೋದಿಲ್ಲ. ಆಮೇಲೆ ಈ ದುಂಬಿ ಕಾಂಪೋಸ್ಟ್ ಗುಣಿಗಳಲ್ಲಿ ಮಲ್ಟಿಪ್ಲೈ ಆಗ್ತದೆ, ಅಭಿವೃದ್ಧಿ ಆಗ್ತದೆ. ಅಲ್ಲಿ ಅವನಕ್ಕೆ ನಾವು ಕಾರ್ಬರಲ್ಲಿಂದ ಟ್ರೀಟ್ ಮಾಡಿ ನಾವು ಅಲ್ಲಿ ನಿಯಂತ್ರಣ ಮಾಡಬಹುದು. ಎರಡನೇದಾದ್ರೆ ನುಸಿ ಪೀಡೆ. ಈ ನುಸಿ ಪೀಡೆ ಏನಂದ್ರೆ ಕಣ್ಣಿಗೆ ಕಾಣೋದಿಲ್ಲ, ಗಾಳಿಯಲ್ಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹರಡುತ್ತವೆ. ಹೀಗಾಗಿ ಸಾಮೂಹಿಕವಾಗಿ ಎಲ್ಲಾ ರೈತರು ಮಾಡಿದ್ರೆ ನಿಯಂತ್ರಣ ಬಹಳ ಸುಲಭ ಆಗ್ತದೆ. ಇಲ್ಲಿ ಏನಾಗ್ತದೆ ಅಂತಂದ್ರೆ ಎಲೆಯ ತಳಭಾಗದಲ್ಲಿ ಇದ್ಬಿಟ್ಟು ಅಲ್ಲಿ ಏನು ಪತ್ರ ಹರಿಯುತ್ತಿರ್ತದೆ ಕ್ಲೋರೋಫಿಲ್, ಅದನ್ನ ಕೆರಕೊಂಡು ತಿಂತದೆ. ಹಾಗಾಗೋದ್ರಿಂದ ಸ್ವಲ್ಪ ದಿವಸ ಆದ್ಮೇಲೆ ಒಂಥರ ಈ ಗಿಡ ಎಲ್ಲ ಒಂಥರ ಸುಟ್ಟು ಒಂದು ರೀತಿಯಲ್ಲಿ ಇರ್ತದೆ. ಪ್ರಾರಂಭದಲ್ಲಿ ಬಲಿತ ಎಲೆಗಳ ಮೇಲೆ ಇರ್ತದೆ, ನಂತರ ಎಲೆಗಳಿಗೂ ಹೋಗ್ತದೆ. ಇದು ಬೇಸಿಗೆಯಲ್ಲಿ ಇದರ ಹಾವಳಿ ಹೆಚ್ಚು, ಮಳೆಗಾಲದಲ್ಲಿ ಇದರ ಹಾವಳಿ ಕಡಿಮೆ ಇರ್ತದೆ. ಇದನ್ನ ನಾವು ನಾನಾ ಪದ್ಧತಿಯಲ್ಲಿ ನಿರ್ವಹಣೆ ಮಾಡಬಹುದು. ಈ ಮ್ಯೂರೇಟ್ ಪೊಟ್ಯಾಶ್ ಚೆನ್ನಾಗಿ ಹಾಕಬೇಕು, ಶಿಫಾರಸು ಮಾಡಿದಂತೆ ಸುಮಾರು 2 ಕೆಜಿ ಮ್ಯೂರೇಟ್ ಪೊಟ್ಯಾಶ್ ಹಾಕಬೇಕಾಗ್ತದೆ. ಜಿಪ್ಸಮ್ ಹಾಕ್ಬೋದು, ಬೋರಾನ್ ಡಿಫಿಷಿಯನ್ಸಿ ಇದ್ರೂ ಆಗ್ತದೆ. ಹಾಗಾಗಿ ಒಂದು ಗಿಡಕ್ಕೆ 50 ಗ್ರಾಮ್ ಬೋರಾನ್ ಹಾಕಬೇಕು, ಬೇವಿನ ಹಿಂಡಿ ಹಾಕಿ ಇದನ್ನು ನಾವು ನಿಯಂತ್ರಣ ಮಾಡಬಹುದು. ಆಮೇಲೆ ಇದನ್ನ ನಾವು ನೀರಿನಲ್ಲಿ ಕರೆತಕ್ಕಂಥ ಗಂಧಕನ ಪ್ರತಿ ಲೀಟರ್ಗೆ 5 ಗ್ರಾಮ್ ಹಾಕಿಬಿಟ್ಟು ಸಿಂಪಡಣೆ ಮಾಡಬಹುದು. ಗೊಂಚಲಿಗೆ ಹೌದು ನಿಮೆಸಾಲ್ ಅಂತಿದೆ ಅಥವಾ ಎಕೋನಿಮ್ ಅಂತಿದೆ, ಇವುಗಳನ್ನು ಉಪಯೋಗ ಮಾಡಿ ನಾವು ನಿಯಂತ್ರಣ ಮಾಡಬಹುದು. ಈಗ ಡೈಕೋಫಾಲ್ ಅಂತ ಒಂದು ರಾಸಾಯನಿಕ ಇದೆ, ಅದನ್ನ 1 ಲೀಟರ್ಗೆ 2.5 ml ಅಷ್ಟು ಹಾಕಿ ನಾವು ಸಿಂಪಡಣೆ ಮಾಡಿ ನಿಯಂತ್ರಣ ಮಾಡಬಹುದು. ಅಂದ್ರೆ ಇದು ನುಸಿ ಪೀಡೆ ಬಹಳ ಮುಖ್ಯವಾದಂತ ಒಂದು ಪೀಡೆ ಅಂತ ಹೇಳಬಹುದು. ಇಲಿಗಳ ಕಾಟನೂ ಇರುತ್ತಲ್ವೇ? ಇಲಿಗಳ ಕಾಟ ಬಹಳ ಕೆಲವು ಪ್ರದೇಶದಲ್ಲಿ ಇರುತ್ತದೆ. ಈ ಇಲಿದು ಏನಂದ್ರೆ ಬಹಳ ಸುಲಭವಾಗಿ ನೀವು ಕಂಡುಹಿಡಿಯಬಹುದು. ಏನು ಕಾಯಿ ತೊಟ್ಟಿರ್ತದಲ್ಲ ಅಲ್ಲಿ ಒಂದು ಸಣ್ಣ ರಂಧ್ರ ಮಾಡಿಬಿಟ್ಟು ಒಳಗಿರ್ತಕ್ಕಂತ ನೀರು ಅಥವಾ ಕೊಬ್ಬರಿನ ತಿಂತಕ್ಕಂತ ಒಂದು ವಿಶೇಷ ರೀತಿಯ ರಂಧ್ರ ಇರ್ತದೆ. ಆಮೇಲೆ ಗಿಡಗಳ ಸುತ್ತ ಕಾಯಿಗಳು ಬಿದ್ದಿರುತ್ತವೆ, ಹಾಗಾಗಿ ಇದನ್ನ ಇಲಿ ಬಾಧೆ ಅಂತ ಕಂಡು ಗೊತ್ತಾಗ್ತದೆ. ಇನ್ನು ಬೋನ್ಗಳು ಇಟ್ಬಿಟ್ಟು ಇದನ್ನ ಇಲಿ ನಿಯಂತ್ರಣ ಮಾಡಬಹುದು. ಅಥವಾ ಜಿಂಕ್ ಫಾಸ್ಫೇಟ್, ಸತುವಿನ ಫಾಸ್ಫೈಡ್ ಅದನ್ನ ಬಳಸಬಹುದು. ರಾಸಾಯನಿಕ ಹಾಕಿಬಿಟ್ಟು ನಾವು ಅದನ್ನ ನಿಯಂತ್ರಣ ಮಾಡಬಹುದು. ಈ 40 ಸೆಂಟಿಮೀಟರ್ ಅಗಲದ GA ಹಾಳೆಗಳನ್ನ ನಾವು ಗಿಡದ ಸುತ್ತ ಸುಮಾರು 2 ಮೀಟರ್ ಎತ್ತರದಲ್ಲಿ ಮರಕ್ಕೆ ಹಾಕಿಬಿಟ್ಟು ಇಲಿಗಳು ಹತ್ತಕ್ಕೆ ಹೋದ್ರೆ ಜಾರಿ ಕೆಳಗೆ ಬೀಳುತ್ತವೆ, ಹಾಗಾಗಿ ಸಹ ನಿಯಂತ್ರಣ ಮಾಡಬಹುದು. ಆಮೇಲೆ ಒಂದು ಏನಂದ್ರೆ ಪ್ರತಿಯೊಂದು ತೋಟದಲ್ಲಿ ಸರಿಯಾದ ಅಂತರ ಕೊಟ್ಟಿದ್ರೆ ಇಲಿಗಳ ಬಾಧೆ ಕಡಿಮೆ ಇರುತ್ತೆ. ಇಲ್ಲದೇ ಇದ್ರೆ ಒಂದು ಮರದಲ್ಲಿ ಅದು ಹೋದ್ರೆ ಪ್ರತಿ ಮರದ ಒಂದು ಮರದ ಒಂದು ಮರಕ್ಕೆ ಹಾರಿ ಅದು ಕಾಟ ಜಾಸ್ತಿ ಆಗುತ್ತೆ. ಎಲ್ಲೆಲ್ಲಿ ನೀರಾವರಿ ಸೌಲಭ್ಯ ಚೆನ್ನಾಗಿರುತ್ತೆ ಅಂತ ಕಡೆಗಳಲ್ಲಿ ಇದನ್ನ ಚೆನ್ನಾಗಿ ಬೇಸಾಯ ಮಾಡಬಹುದು. ಹೌದು, ಚೆನ್ನಾಗಿ ಬೀಳುತ್ತೆ, ಇಳುವರಿ ಅಂತೂ ಸಾಕಷ್ಟು ಚೆನ್ನಾಗಿ ಬರ್ತದೆ. ನೀರು ಬಹಳ ಮುಖ್ಯ, ಎಲ್ಲಾ ಅಂಶಗಳ ಲೆಕ್ಕ ಹಾಕಿದ್ರೆ ನೀರು ಪ್ರಮುಖವಾದ ಅಂಶ. ರೈತ ಬಾಂಧವರೇ, ತಮಗೆ ಈ ತೆಂಗಿನ ಒಂದು ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಕೆ ಉಮೇಶ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9900145711. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ಕೇಳಿ: 9900145711. ತುಂಬ ಸಂತೋಷ ಡಾಕ್ಟರ್ ಉಮೇಶ್ ಅವರೇ, ತಾವಿದುವರೆಗೂ ಈ ತೆಂಗಿನ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ತೆಂಗಿನ ಬೇಸಾಯ ಕುರಿತು ತೋಟಗಾರಿಕೆ ತಜ್ಞರಾದ ಡಾಕ್ಟರ್ ಕೆ ಉಮೇಶ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಪಿಎಂ ಜಗದೀಶ್. ಎದೆ ತುಂಬಿ ಹಾಡಿದೆನು ಅಂದು ನಾನು. ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪ ಅವರು ಹೀಗೆನ್ನುತ್ತಾರೆ: ಬದುಕು ಎಂದರೆ ಕೇವಲ ನಮ್ಮ ಸಹಜೀವಿಗಳಾದ ಮನುಷ್ಯರ ಜೊತೆಯ ಸಂಬಂಧವಷ್ಟೇ ಅಲ್ಲ, ನಮ್ಮ ಬದುಕಿನ ಬೇರೊಂದು ಅಭಿವ್ಯಕ್ತಿಯಂತಿರುವ ನಿಸರ್ಗವನ್ನ ಕುರಿತ ಪ್ರೀತಿಯು ಇದರಲ್ಲಿ ಸೇರುತ್ತದೆ. ನಾನು ಎಳೆವೆ, ನೀನು ಮಣಿವೆ, ನಾನು ಕರೆವೆ, ನೀನು ಸುರಿವೆ. ಒಂದು ಗಿಡವನ್ನು, ಮರವನ್ನು, ಹೂವನ್ನು, ಹಕ್ಕಿಯನ್ನು, ಬೆಟ್ಟವನ್ನು, ಹೊಳೆಯನ್ನು, ಮಳೆಯನ್ನು, ಬೆಳೆಯನ್ನು ಪ್ರೀತಿಸಲಾರದವನು ಮನುಷ್ಯರನ್ನು ಪ್ರೀತಿಸಲಾರ. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು, ಎಂದಿಗಾದರೂ ಕಾಣದ ಕಡಲಿಗೆ ಸೇರಬಲ್ಲೆ ನೀನು. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಆಕಾಶವಾಣಿ ಬೆಂಗಳೂರು ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಜಿಲ್ಲಾ ವಾರ್ತಾಪತ್ರ. ಆರು ಐವತ್ತೊಂದಕ್ಕೆ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿಗೀತೆ, ನಂತರ ಹಾಯಿದೋಣಿ ಚಿತ್ರಗೀತೆಗಳ ಕಾರ್ಯಕ್ರಮ. ವಿಧಾನಮಂಡಲದಲ್ಲಿ ಇಂದು ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ. ಒಂಬತ್ತು ಗಂಟೆಗೆ ಸ್ನೇಹ ಭಾರತಿ ತೆಲುಗು ಕಾರ್ಯಕ್ರಮ. ದಾಸರಿ ಅಮರೇಂದ್ರ ಅವರಿಂದ ಕವನ ವಾಚನ, ನಂತರ ಅಚಿಂಟ ಹೈಮಾವತಿ ಅವರಿಂದ ಸಣ್ಣ ಕಥೆ. ಕನ್ನಡ ಭಾರತಿ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಆಧ್ಯಾತ್ಮ ಚಿಂತನ ಕುರಿತು ಡಾ ಮಲ್ಲೇಪುರಂ ಜಿ ವೆಂಕಟೇಶ್ ಅವರೊಂದಿಗೆ ಸಂವಾದ. ಪ್ರಸ್ತುತಿ ಎಂಎ ಸುದರ್ಶನ. ಭದ್ರಾವತಿ ಕೇಂದ್ರದ ಕೊಡುಗೆ ಇದು. ಹತ್ತು ಗಂಟೆಗೆ ಚಿತ್ರಗೀತೆಗಳು. ಇನ್ನು ನಾಳೆ ಬೆಳಗ್ಗೆ ಆರು ಗಂಟೆ ಐದು ನಿಮಿಷಕ್ಕೆ ಚಿಂತನ, ಡಾ ಹರಿಕೃಷ್ಣ ಭರಣ್ಯ ಅವರಿಂದ.